ಮೊದಲನೆಯ ಸಂತತಿಯ ಆಕಳಿಗೆ ಅದು ಬೆದೆಗೆ ಬಂದಾಗ ಉಪಯೋಗಿಸಬೇಕು. ಆಗ ಹುಟ್ಟುವ ಕರುವಿನಲ್ಲಿ ಶೇಕಡ 37.5% ದೇವಣಿ ಹಾಗೂ ಶೇಕಡ 62.5% HF ತಳಿಯ ರಕ್ತದ ಗುಣಧರ್ಮ ಇರುತ್ತೆ. ಹಾಲು ಕೊಡುವ ಸಾಮರ್ಥ್ಯ ಇಂತಹ ಆಕಳುಗಳಲ್ಲಿ ಹೆಚ್ಚಾಗಿರೋದಲ್ಲದೆ ನಮ್ಮ ವಾತಾವರಣಕ್ಕೆ ಅವು ಚೆನ್ನಾಗಿ ಹೊಂದಿಕೊಳ್ತವೆ. ಹಾಲಿನ ಇಳುವರಿಯನ್ನು ಕೇವಲ ಊಹೆ ಮಾಡಿ ಗಬ್ಬದ ಹಸುವನ್ನು ಖರೀದಿ ಮಾಡೋದಕ್ಕಿಂತ ಈದ ಹಸುವನ್ನು ಕನಿಷ್ಠ 3 ಬಾರಿ ಹಿಂಡಿಸಿ ನೋಡಿ, ಅಂದರೆ ಬೆಳಗ್ಗೆ ರಾತ್ರಿ ಮರುದಿನ ಬೆಳಗ್ಗೆ ಹಿಂಡಿಸಿ ನೋಡಬೇಕು, ಆನಂತರ ಖರೀದಿ ಮಾಡಬೇಕು. ಉತ್ತಮ ಆರೋಗ್ಯವಂತ ಹೆಣ್ಣು ಕರು ಇದ್ದಾಗ ಆಕಳಿನ ಬೆಲೆ ಹೆಚ್ಚಾಗಬಹುದು. ಅದರಿಂದ ಹಸುಗಳನ್ನು ಖರೀದಿ ಮಾಡುವಾಗ ಖಾತ್ರಿ ಇರುವಂಥ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದಲೇ ಖರೀದಿ ಮಾಡಬೇಕು. ಹಸುವನ್ನು ಪಶುವೈದ್ಯರ ಪರಿಶೀಲನೆಯ ನಂತರ ಖರೀದಿ ಮಾಡುವುದು ಒಳ್ಳೆಯದು. ಇದುವರೆಗೂ ಕೃಷಿ ವಾರ್ತೆ ಕೇಳಿದಿರಿ. ಈಗ ಚಿಕ್ಕೋಡಿ ತಾಲೂಕು ಕುಂಗಟೋಳಿಯ ಮಾರುತಿ ಕೇದಾರಿ ಕಾಮ್ಟೆ ಹಾಗೂ ಸಂಗಡಿಗರಿಂದ ಸಣ್ಣಾಟ ಕೇಳುತ್ತೀರಿ ಸಂಖ್ಯಾ ಬಾಳ್ಯ ಸಂವಾದ. ಕಸರಿಲ್ಲ ಯಾತ್ರಾಗೇಣ ತೇಟ ಪಾತ್ರದಾಕಿ ಹಂಗ ಕಾಣಿಸ್ತಿ, ಮಾತಾಡಾಕ ಒಂದ ಸರ್ತಿ ನಿನ್ನ ತೆಕ್ಕಿ ಹಾಯೋ ಹಂಗ ನನಗಾಗೈತಿ. ಗಂಗಾ ಮತ್ತಾದ್ರೆ ಹೇಳ್ತೇನೆ ಕೇಳು. ಗಂಗಾ ನಿನ್ನ ಮ್ಯಾಲ ನಂದ ಮನಸೈತೆ, ಹಾ ಪೋರಿ ನಿನ್ನ ಮ್ಯಾಲ ನಂದ ಮನಸೈತೆ, ಅನ್ನ ಕಂಡು ಎಲ್ಲ ಜೀವ ತುಂಬೈತೆ. ಏನೇ ಗಂಗ, ಒಂದ್ ಹಳದ ನೀರಿಗೆ ಹೋಗ್ಬೇಕಾದ್ರ ನನ್ನ ಮನೆ ಮುಂದೆ ಹಾದು ಹೋಗ್ತಿ. ಅದು ಅಲ್ಲದ ಒಂದ್ ತೋಟಕ್ಕೆ ನಿನ್ನ ಗಂಡನ ಊಟ ಹೋಗ್ಬೇಕಾದ್ರ ನನ್ನ ಹೊಲದಾಗಿಂದ ಹಾದು ಹೋಗ್ತಿ. ಅಲ್ಲೆಲ್ಲ ಒಂದು ಗಿಡದ ಮರಿಗೆ ನಿಂತ್ಕೊಂಡ ನಿನ್ನ ಹೊತ್ಕೊಂಡ ಕೋತ ಹೋಗ್ತೇನೆ. ಹಂಗೆ ನಮ್ಮ ಅಪ್ಪನಾಗ ಬರಕ್ ಹೋಗ್ಬಿಡ, ಪ್ರೇಮದಿಂದ ಕರಿತಾ ಇದ್ದೇನೆ. ಸಂಘ ಹೇಳ್ತೀನಿ ಕೇಳ್ರಿ. ಸಂಘ ಹೇಳುವಂತ ಸಂಜ್ಞಾ ಚಂದ ಅಲ್ಲಿ ಹೋದ್ರಿ ಕಲ್ಲೆಷ್ಟೋ ಮುಳ್ಳೆಷ್ಟೋ ಸಂಘ ನಾಳೆ ಸುನ್ನಾ ತಿಂದ ಮಂಗ್ಯಾನಂಗ್ ಹಲ್ಕಿಸ್ತೀ ಆ ಕೋಸಂಗ ಪಕ್ಷ ಇರಬತ್ ನೋಡು. ಏನೇ ಗಂಗಾ, ನೀ ಎಷ್ಟೋ ತಪ್ಪಿಸಿಕೊಂಡು ಹೋದ್ರು ನಿನ್ನ ಹೋದ್ರನ ಸಂಖ್ಯಾತ ಕರಿ, ಇಲ್ಲದ್ರ ಇದಾಗಿ ಇಡದಾಗ ಜಿಗಿದಾಡು ಮಂಗ್ಯಾತ ಕರಿ. ಏನೋ ಮೈತ್ರಿ ಬಾಳಣ್ಣ, ನಾ ಹೋದ್ನಿ ನನ್ನ ಕಡೆಯಿಂದ ಆಗ್ಲಿಲ್ಲ, ನೀ ಹೋದ್ನಿ ನಿನ್ನ ಕಡೆಯಿಂದ ಆಗ್ಲಿಲ್ಲ, ಇದಕ್ಕೆ ಬಂದ ಹೆಂಗ ಮಾಡೋದಪ್ಪ? ಏನೋ ಮೈತ್ರಿ ಸಂಘಣ್ಣ, ಈ ಕೆಲಸ ಎಲ್ಲ ಬಿಟ್ಟು ಕೊಟ್ಟ ತೋಟದಾಗ ಶೆತ್ಕಿ ಮಾಡೋದು ಬಹಳ ಒಳ್ಳೇದ ಕಾಯ್ತು ನೋಡ. ಏನೋ ಮೈತ್ರಿ ಬಾಳಣ, ಈ ಕೆಲಸ ಜರ ಕರೆತ್ ಬಿಟ್ಟದಂಗ ಮಳೆ ಸಿರಿ ಬಿಟ್ಟದಲ್ಲ, ಹಂಗ ಸಿರಿ ಹುಡ್ ತಿರ್ಗಾಡ್ದಂಗ ಆಗ್ತೈತಿ. ಇದಕ್ಕೆ ಬಂದ ಏನ್ ಮಾಡ್ಬೇಕು ಹೇಳ್ಬೇಕಾಯ್ತು ನೋಡು. ಏನೋ ಮೈತ್ರಿ ಸಂಘಣ್ಣ, ಇದಕ್ಕೆ ನಮ್ಗೆ ಏನ್ ಗೊತ್ತಾಗಂಗಿಲ್ಲ, ಇದಕ್ಕೆ ನಿಮ್ಮ ಏನ್ರ ಹೇಳ್ಬೇಕಾಯ್ತು ನೋಡ್ರಿ. ಏನೋ ಮೈತ್ರಿ ಬಾಳಣ, ಈ ಊರಾಗ ಯಾರೇ ಸಾಲನೆ ಸಕ್ಕನ ಹೇಳವ್ರದ್ರ ಅವ್ರನ್ನಾದ್ರೆ ಬೇಗನೆ ಕರ್ಕೊಂಡು ಬರುವಂತ ನಾವು. ಏನೋ ಮೈತ್ರಿ ಸಂಘಣ್ಣ, ನಾನು ಒಳ್ಳೆ ಕರ್ಕೊಂಡ್ ಬರ್ತೇನೆ ನೋಡ್ರಿ. ಆ ನಡ ಕೋರಿವೆಲ್ಲ ಈ ನಾಡ ಕೋರಿವೆಲ್ಲ ಆ ನಾಡ ಕೋರಿವೆಲ್ಲ ಈ ನಾಡ ಕೋರಿವೆಲ್ಲ ದೇವಲೋಕದಾಗ ಕೋರ ಒಂದೇ ಗಂಗೌ ಗೌರವ್ವ ಕೇಳ ನಿಂಗೌ ನೀಲವ್ವ ಕೇಳ ಗಂಗೌ ಗೌರವ್ವ ಕೇಳ ನಿಂಗೌ ನೀಲವ್ವ ಕೇಳ ಸಕನಾವ ಹೇಳತೇನ ಕೇಳ ಬಾರ್ಯ ಗಂಗವ ಗೌರವ ನಿಂಗವ ನೆಲವ ಸಕನ ಹೇಳ್ತೇನೆ ಕೇಳ ಬರವ. ಇಲ್ಲಿ ಯಾರು ಸಕನ ಕೇಳಂಗ ಕಾಣೋದಿಲ್ಲ, ಮುಂದಕ್ಕೆ ಒಂದೆರಡು ಜಿ ಹೋಗಿ ನೋಡ್ಬೇಕು. ಏನೇ ಕೊರವ ಅಂಜಿ, ನೀವಾದ್ರೂ ಸಕನ ಹೇಳ್ತಾರೇನ್ರಿ? ಅಲ್ಲೋ ನನ್ನ ಮಗನ ಸಕನ ಹೇಳಕ್ ಅಲ್ಲಿಂದ ಇಲ್ಲಿಗೆ ಬಂದನೋ ಅಪ್ಪ. ಏನೇ ಕೊರವ ಅಂಜಿ, ಹಂಗಾದ್ರೆ ನಮ್ಮ ಮನೆ ತಕ ಬರ್ತಾರೇನ್ರಿ? ಆಗ್ಲಿಪ್ಪ, ಬರ್ತಾನೆ, ನಡಿಲ್ಲ ನನ್ನ ಮಗನ. ಬಂದ್ಬಿಡ್ರಲ್ಲ. ಹಾ ನಡಿಯಪ್ಪ. ಏನ ಹೋಮ ಐತ್ರಿ ಸಂಘಣ್ಣ, ನಿನ್ನೆ ಹೇಳಿಕೆ ಪ್ರಕಾರ ಸಾಲೋರ್ ಸಕನ ಹೇಳಕಿನ ಕೊರವಂಜನ ಕರ್ಕೊಂಡ್ ನೋಡು. ಏನೋ ಮೈತ್ರಿ ಬಾಳ, ಆ ಕೊರವಂಜಿ ಒಂದ ಎಲ್ಲಿದಾಳು? ಏನೋ ಅಯ್ಯಪ್ಪ, ನಾನು ನನ್ನ ಮಗನ. ಏನೇ ಪರಮ, ಹಂಗಾದ್ರೆ ನನ್ನ ಸಕನ ಆದ್ರೆ ಹೇಳ್ಬೇಕಾಯ್ತು ನೋಡು. ಅಲ್ಲೋ ನನ್ನ ಮಗನ ಸಕನ ಹೇಳ್ಬೇಕಲ್ಲ. ಯಪ್ಪ ಏನ್ ಕೈ ನೋಡಿ ಹೇಳು, ಏನ್ ಕೌಡಿ ಒಗದ್ ಹೇಳು ನನ್ನ ಮಗನ. ಏನೇ ಕೊರವಂಜಿ, ಕೌಡಿ ಕೌಡಿ ನೋಡಿ ಒಗದ್ ಹೇಳ್ಬೇಕಾಯ್ತು ನೋಡು. ಕೌಡಿ ನೋಡಿ ಹೇಳಿ ನನ್ನ ಮಗನ, ತಗೋ ಮಗನ ಈ ಕೌಡಿ ಆದ್ರೂ ಹಾಕೋ ಮಗನ. ಕೊರವಂಜಿ ನಾನಾದ್ರೂ ಹಾಕಿದೆ ನೋಡು. ಏನೋ ನನ್ನ ಮಗನ, ಮೂರ್ ಕಾಳು ಬಿದ್ದವ, ನಿನ್ನ ಬಾಳೆ ಬಾಳ ಮೂರ ಬಟ್ಟೆ ಐತೋ ನನ್ನ ಮಗನ. ಏನೋ ಮೈತ್ರಿ ಬಾಳಣ, ಕೊರವಂಜಿ ಬಂದ, ನನ್ನ ಜಲಂ ಬಾಳ ಮೂರ ಬಟ್ಟೆ ಐತೆ ತಳು, ಅಕ್ಕನಾದ್ರೂ ಹೊರಗೆ ಹಾಕು ಅಂತ ನಾವು. ಏನೋ ಮೈತ್ರಿ ಸಂಘಣ್ಣ, ಈಗೆಲ್ಲ ಒಂದು ಮಾತು ಕೇಳ್ರೆ, ಇನ್ನೊಂದು ಮಾತ ಸೋಸಿ ಕೇಳಂತ. ಏನೇ ಕೊರವಂಜಿ, ಸೋಸಿ ಹೇಳ್ಬೇಕಾಯ್ತು ನೋಡು. ಯಾಕೋ ನನ್ನ ಮಗನ, ಇನ್ನೂ ಒಂದು ಮಾತು ಹೇಳ್ಬೇಕಲ್ಲ, ಈ ಕೌಡಿ ಅದ ಹಾಕೋ ನನ್ನ ಮಗನ. ಕೊರವಂಜಿ ನಾನಾದ್ರೂ ಹಾಕಿದೆ ನೋಡು. ಏನೋ ನನ್ನ ಮಗನ, ಏಳು ಕಾಳು ಬಿದ್ದವ, ನಿನ್ನ ಬಾಳೆ ಬಾಳ ಗೋಳ ಐತೆ ಓ ನನ್ನ ಮಗನ. ಏನೋ ಮೈತ್ರಿ ಬಾಳಣ, ನನ್ನ ಬಾಳೆ ಬಾಳ ಗೋಳ ಐತಿತ್ತಳ, ಈಗಲಾದ್ರೂ ಒಂದು ಹೊರಗೆ ಹಾಕು. ಏನೋ ಮೈತ್ರಿ ಸಂಘಣ್ಣ, ಆಡ್ರ ಮೂರು ಮಾತ, ಹುಡ್ರ ಮೂರು ಗುರಿ, ಇನ್ನ ಒಂದು ಮಾತೈತಿ, ನೀ ಯಾರು ಸೋಸ್ಕೊಳ್ಬೇಕಾಯ್ತು ನೋಡು. ಎಂಟ್ ಕಾಳ ಬಿದ್ದಾವ ನಿನಗೊಂದ್ ಹೆಣ್ ಗಂಟು ಬೀಳ್ತತ್ತ ನನ್ ಮಗನ ಕೊರವಂಜಿ ಅದ್ ಯಾರ ಕಡಿಂದ ಆಗ್ತೈತಿ ಆ ಕೆಲಸ ಯಾರ ಕಡಿಂದ ಆಗ್ತತ್ತೆ ಅಂದೆಪ್ಪ ಈ ಕೆಲಸ ಬಂದ ನಿನ್ನ ಕೈಯಿಂದ ಆಗಂಗಿಲ್ಲ ಇನ್ನೊಬ್ರ ಕೈಯಿಂದ ಆಗಂಗಿಲ್ಲ ಆ ಮ್ಯಾಗಡೆ ಓಣ್ಯಾಗ ಪರಮಣ್ಣು ಮುದುಕಿ ಐತಪ್ಪ ಆ ಮುದುಕಿ ಕಡಿಂದ ಮಾತ್ರ ಈ ಕೆಲಸ ಅಗತ್ಯವಾಗಿ ಆಗ್ತದ ನನ್ನ ಮಗನ ಏನೋ ಮೈತ್ರಿ ಬಾಳ ಈ ಕೊರವಂಜಿ ಬಾಳ ಶಾಣೆ ಕಳಿಸುವಂತನಾಗ ಏನೋ ಮೈತ್ರಿ ಸಂಘ ಅಣ್ಣ ನಿಮ್ ಹೇಳಿಕೆ ಪ್ರಕಾರ ಆ ಕೊರವಂಜಿ ಏನ್ ಬೇಡ್ತಾಳ ನಾರ್ ಪಟ್ ಕಳಿಸ್ತ ನೋಡ್ರಿ ಅಲ್ರೋಯಪ್ಪ ಹಾಗಾದ್ರೆ ನನ್ ಮುತ್ತ ರತ್ನ ಕೊಡ್ರಲ್ಲ ನನ್ಗ ಏನ ಕೊರವಂಜಿ ನೀ ಆದ್ರೆ ಏನ್ ಬೇಡ್ತಾ ನಾರು ಕೊಡ್ತೇನೆ ತಗೊಂತ ಆಗ್ಲಪ್ಪ ಹಾಗಾದ್ರೆ ಬುಟ್ಟಿ ವರ್ಸನ್ನ ಹೋಗ್ ಬರ್ತೇನೆ ಹಂಗಾರ ಹಿಡ್ರಿಲ್ಲ ವರ್ಸ್ರಿಪ್ಪ ಸಾವಕಾಶ ಹೋಗ್ರಿ ಏನೋ ಮೈತ್ರಿ ಬಾಳ ಆ ಕೆಲಸ ಬಂದ ಪರಮನ ಕಡೆಯಿಂದ ಆಗ್ತೈತ ನೀ ಈಗಿನ ನಿಂಗೆ ಹೋಗಿ ಆ ಪರಮ ಮುದುಕಿನ ಕರ್ಕೊಂಡು ಬರ್ಬೇಕಾಯ್ತು ನೋಡು ಏನೋ ಮೈತ್ರ ಸಂಘನ ನಾವು ನೋಡ್ರಿ ಸಣ್ಣ ಹುಡುಗರ ನಾವು ಆದ್ರೆ ಯಾಕೆಂಡ್ ಬರೈತಿಲ್ಲ ಅದ್ರ ನೋಡ್ರಿ ಏನೋ ಮೈತ್ರಿ ಬಾಳ ನೀ ಹೋಗೋದಾದ್ರೆ ಈ ಪ್ರಕಾರ ಹೋಗೋದಲ್ಲ ಏನೋ ಮೈತ್ರ ಸಂಘನ ಅಕ್ಕಿ ಮನೆಗೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ ಏನೋ ಮೈತ್ರಿ ಬಾಳ ನಿನ್ನ ಸ್ವಾದಿ ಸಂಖ್ಯಾಗ ಈಗ ಸದ್ಯ ಆಚಾರಿ ಬಹಳ ಜೋರ್ ಐತೆ ಹಿಂಗ ಈಗ ಸದ್ಯ ಮಾರಿ ಸಿಗ್ತೈತಿ ಬಂದ್ರ ಜೋರ್ ಕರ್ತ ಬರ್ಲಿಲ್ಲ ಮಾರಿ ಸಿಗಾಗಿಲ್ಲ ಮನೇಲಿ ಇದ್ದೀರೇನ್ರಿ ಹೊರಗೆ ಕರ್ಯಾರ ಯಾರೋ ನನ್ ಮಗನ ಏನ ಏನ ಪ್ರಮ ಹೊರಗೆ ಕರ್ಯಾರ ಬಹಳ ನೋಡ್ರಿ ಯಾಕೋ ಅಪ್ಪ ಬಹಳ ನಾನು ಕರಿ ಕಳಿಸಿದ ಕಾರಣ ಏನೋ ನನ್ ಮಗನ ಏನ ಪ್ರಮ ನಿನ್ನ ಸ್ವಾದಿ ಸಂಖ್ಯೆ ಆಗ ಬಹಳ ಆಚಾರ ಜೋರ್ ಐತಿ ನೀ ಆದ್ರೆ ಬರ್ಬೇಕಾಯ್ತು ನೋಡು ಬಹಳ ಸಿಕ್ ನೇಟತಿ ಹಾಗಾದ್ರೆ ನಡೆದ ಬಿಡ ಬಂದ ಬಿಡ್ತಾನೆ ಹಂಗಾದ್ರೆ ಬಂದ್ ಬಿಡಲ್ಲ ಪರಮ ನಾವ್ ನೋಡ್ರಿ ಸಣ್ಣ ಹುಡುಗರ ಹೌದಲ್ಲ ಕರ್ದ್ರೆ ಬರ್ಲಿಕ್ಕಿಲ್ಲ ಹೇಳಿ ಈ ರೀತಿ ಹೇಳಿ ಕಳಿಸಿ ನೋಡು ಯಾಕೋ ಅಪ್ಪ ನಂದ ಅಂತ ಅವಸರದ ಕೆಲಸ ಏನೋ ನನ್ ಮೊಮ್ಮಗನ ಏನೇ ಪರಮ ಮ್ಯಾಗಡೋಣ್ಯಾಗ ಉದ್ದ ಅಂದ್ರೆ ಉದ್ದಲ್ಲ ಗಿಡ್ಡ ಅಂದ್ರೆ ಗಿಡ್ಡಲ್ಲ ಗಿಡ್ಡ ಅಂದ್ರೆ ಗಿಡ್ಡಲ್ಲ ಕರ್ಗ ಅಂದ್ರೆ ಕರ್ಗಲ್ಲ ಕೆಂಪು ಅಂದ್ರೆ ಕೆಂಪಲ್ಲ ಕೆಂಪಲ್ಲ ಸಾಂಬಾರ್ ಹೆಂಗೈತಿ ಅಕ್ಕಿನ ಆದ್ರೆ ತಂದ ನನ್ನ ಕೈವಶ ಮಾಡಿಕೊಡ್ಬೇಕಾಯ್ತು ಅಲ್ಲೋ ನನ್ನ ಮೊಮ್ಮಗನ ಹಿಂಗ ಹೇಳಿದ್ರೆ ನನ್ನ ಗುರ್ತಾಗ್ಲಿಲ್ಲ ಅಕ್ಕಿ ಯಾರ ಚಂದವಾಗಿ ಹೇಳೋ ಅಪ್ಪ ಏನೇ ಪರಮ್ಮ ಮ್ಯಾಗಡೋಣ್ಯಾಗ ಲಗಳಾರ ಗಂಗಾ ಲಗಳಾರ ಗಂಗಾ ಅನ್ನೋಬೇಕು ಹುಡುಗಿ ಐತಿ ಅಕ್ಕಿನಾದ್ರೆ ತಂದ ಕೈವಶ ಮಾಡಿಕೊಡ್ಬೇಕಾಯ್ತು ಅಲ್ಲೋ ನನ್ನ ಮಗನ ಲಗಳಾರ ಗಂಗಾ ಅಂದ್ರೆ ದೊಡ್ಡ ಮಂತಾನ ಹೆಣ್ಮಗಳದಾಳು ಅಕ್ಕಿ ಸವಾಸ ಬೇಡ ಸುಮ್ನ ಮನೆಗ್ ಹೋಗೋಯಪ್ಪ ಏನೇ ಪರಮ ಕೆಲಸ ಬಂದು ಮಾಡಿಕೊಡ್ಲೇಬೇಕು ನೋಡು ಆ ಕೆಲಸ ಮಾಡಿಕೊಡಬೇಕು ಯಪ್ಪ ಆ ಕೆಲಸ ನಿನಗ ಮಾಡಿಕೊಡಬೇಕಂದ್ರೆ ನನಗಾದ್ರೆ ನೀ ಏನ್ ಕೊಡ್ತೀವೋ ನನ್ನ ಮೊಮ್ಮಗನ ಪರಮ ನನ್ನ ಜೀವ ಒಂದ್ ಬಿಟ್ಟು ಬೇಡದು ಕೊಡ್ತೇನೆ ಜೀವ ಒಂದ್ ಬಿಟ್ಟು ಬೇಕಾದ್ ಕೊಡ್ತಿ ಆಗ್ಲೇಪ್ಪ ನಿನ್ನ ಜೀವ ನನಗೇನ್ ಬೇಕಾಗಿಲ್ಲ ಯಪ್ಪ ನನ್ಗ ಮುದುಕಾಗ ನನಗ ಏನಾರ ಹೊಟ್ಟಿ ವಸ್ತ ಕೊಟ್ರೆ ಸಾಕ ಆಗ್ಲೇಪ್ಪ ನಾ ಈಗಲೇ ಹೋಗಿ ಕರ್ಕೊಂಡ ಬರ್ತೇನೆ ಆಯ್ತು ಹೋಗಿ ಬರಂತ ಅವು ಗಂಗಾ ಅದೇನ ಮನಿ ಒಳಗ ಆ ಗಪ್ಪನೇ ಕುಂದ್ರ ಬ್ಯಾಡವ್ವ ನಲ್ಲಕ ಆ ಗಪ್ಪನೇ ದಿವ್ಸ ದಿವ್ಸ ಬಂದ್ರ ಯಾರು ಮಾತಾಡ್ಸಂಗಿಲ್ಲ. ಬಾಳ ದುಸ್ಸಕ್ಕ ಬಂದ್ರ ಬಾಯ ವಾತಾಡಿ ಕೈಯಾಗ ಒಂದ್ಸರಿ ನೀರ್ ಕೊಡ್ತಾರ. ಅದಕ್ಕ ಬಾಳ ದುಸ್ಸಕ್ಕ ಬಂದ ನನ್ನ ಮಗಳ ಇದೊಂದ್ ಟೈಮ್ ನೀರ್ ತಗೊಂಡು ಕೈಕಾಲ ಮುರ್ ತಕೊಂಡ್ ಒಳಗಡೆ ಬರುಂತ್ರಿ. ಆಗ್ಲಿ ನನ್ ಮಗಳ, ನಾನಾದ್ರೂ ಕೈಕಾಲ ಮುಖ ತೊಳೆದ ನೋಡವ. ಅಮ್ಮ ನನ್ ಕಡೆ ಬಂದ್ ಕೆಲಸ ಏನವ? ಯವ್ವ ನಿನ್ ಕಡೆ ಬಂದ ಕೆಲಸ ಏನಂದ್ರ ಅಮ್ಮ ಹೌದ್ರಿ. ಆಗ್ಲಿ ನನ್ ಮಗಳ, ಮತ್ತಾದ್ರು ಹೇಳ್ತೀನಿ ಕೇಳ. ಹೇಳ್ರಿ. ಹೋಗಿ ದೇವರಿಗೆ ಅದಕ್ಕ ನಿನ್ ಮ್ಯಾಗ ಆಸೆ ಇಟ್ಟ ಅಲ್ಲಿಂದ ಅಲ್ಲಿಗೆ ಪ್ರಸಾದ ತಂದ ನಮ್ಗಳ. ಆಹಾ, ತಗೋಯವ್ವ ಪ್ರಸಾದ ಆದ್ರೂ ಹಚ್ಕೋ. ಅಮ್ಮ ನಿನ್ ಫಳಾರ್ ತಿನ್ಬೇಕಲ್ಲ. ಹೌದವ್ವ, ಫಳಾರ್ ಆದ್ರೂ ತಿನ್ಬೇಕು ನೋಡ. ಆಗ್ಲಮ್ಮ ಫಳಾರ್ ಆದ್ರೆ ತಿನ್ ನೋಡಮ್ಮ. ತಿಂದಲ್ಲ ಪಟ್ನನ ಸೌತೆ ಸಿಕ್ಕಿ ನೋಡ. ಅಮ್ಮ ತೂತು ಅಂತ ಉಗುಳಿನ್ರಿ. ಯವ್ವ ಉಗುಳಿದ್ರ ಉಗುಳು ಅಲ್ಲಕ್ಕ ರಸ ಆದ್ರ ಹೊಟ್ಟೆಗಿಡದತ್ ನೋಡ. ಈ ಫಳಾರ ಬಂದ ಯಾರು? ಈ ಫಳಾರ ಬಂದ ನನ್ನ ಸೋದರಳೆ ಸಂಖ್ಯಾನು ನೋಡ. ಯವ್ವ ಅಮ್ಮ ನಿನ್ ಇದ ಕೆಲ್ಸಕ್ ಬಂದಿ? ಯವ್ವ ಬಾಳ ಒಳ್ಳೆ ಕೆಲ್ಸ. ಕೇಳ್ರಿ. ಆಗ್ಲ ನನ್ ಮಗಳ ಕೇಳಲ್ಲ. ಯಾರ ಬದಕಯ್ಯಮ್ಮ ಯಾರನ ಕೇಳಿ ಯಾರನ ಕೇಳಿದೆ ದಾನ ಮಾಡ ಬಲ್ಲಿದ ನನ್ ಬಲ್ಲಿದ ನಾ ನಿಂದೆಲ್ಲ ಅಲ್ಲ. ನಿನ್ನೆ ಮೂರು ಸಂಜೆ ಹಳ್ ಹೋಗಿದ್ದು ಬಳ ಮಾಡಿ ಕರೆದು ನಾ ಏನ್ ನೋಡಿಲ್ಲ. ಕರ್ದಿಲ್ಲ ಒಟ್ಟ ಇಲ್ಲ ನೋಡಿದನ್ಲ ಅಮ್ಮ. ಇಲ್ವಾ? ಅಲ್ಲ, ಈ ಮಾತ್ ಕೇಳಿ ಚಲೋ ಆತೇವ್ನಿ. ಆಹಾ, ಕೇಳಿಲ್ಲ ಅಂದ್ರ ನಿನ್ ಮತ್ ಕೆಲಸ ಕೇಳ್ತತೆ. ಏನ್ ಮಾಡ್ತಿ? ಮತ್ತಾದ್ರ ಹೇಳ್ತೀನಿ ಕೇಳ. ಹೇಳ. ನನಗಂತಿ ಕುಂಟಲ ಗೀತಿ ನೀ ಯಾವೇ ಪಾತರ ಗೀತಿ ನನಗಂತಿ ಕುಂಟಲ ಗೀತಿ ನೀ ಯಾವೇ ಪಾತರ ಗೀತಿ ಕರ್ತ ಹಾರ್ಯಾಡದಿಯ ಪಾತರ ಗೀತೆ ನನಗಂತಿ ಕುಂಟಲ ಗೀತಿ ನೀ ಯಾವ ಪಾತರ ಗೀತೆ ನನಗಂತಿ ಕುಂಟಲ ಗೀತಿ ನೀ ಯಾವ ಪಾತರ ಗೀತಿ ಕರ್ತ ಹಾರ್ಯಾಡದ ಪಾತರ ಗೀತಿ ನನಗಂತಿ ಹೋಗ್ಬೇಡ ಅಲ್ಲ ಬಸವನ ಜಾತ್ರೆಗೆ ಹೋದಾಗ ವಚನ ಏನಂತ ಕೊಟ್ಟಿದ್ ಏನಂತ ಕೊಟ್ಟಿನ್ರಿ ಅಲ್ಲ ನನ್ನಂಗ ನಿನಗೂ ಪರಿಸ್ಥಿತಿ ಬರುದ ನಿನ್ನಂಗೂ ನನಗೂ ಬಂದತೇವ ಮಾತು ಹೇಳ್ಬೇಡ ಅಂತೇಳಿ ವಚನ ಕೊಟ್ಟಿದ್ದಿಲ್ಲೇವ ಈಗ ನಿನ್ನ ಮಾತು ಯಾರು ಮುಂದೆ ನಾ ಹೇಳಿಲ್ಲ ಈಗ ಅವಾಗ ನಿನಗೆ ಹೆಂಗ್ ಪರಿಸಂಗ್ ಬಂದತ್ಲ ಈಗ ನನಗೂ ಹಂಗ ಬಂದತಿ ಕೇಳಬೇಕು ನನ್ನ ಮಗಳ ಅಮ್ಮ ಮಾತು ಕೇಳಬೇಕ ಹೌದೇವ ಕೇಳಬೇಕಲ್ಲ ವಚನ ಕೊಡಬೇಕ ಕೇಳ್ರಿ ಆಗ್ಲೇವ ಹೇಳ ಕೊಟ್ಟ ವಚನ ತಪ್ಪವಲ್ಲ ನಾನು Yeah. ಅಮ್ಮ ಬೇಗನೆ ಹೋಗಿ ಆ ಸಂಜೆಯಲ್ಲಿ ಕರ್ಕೊಂಡ್ ಬರುತ್ತೆ. ಆಗ್ಲೇ ಈಗಲೇ ಹೋಗಿ ಕರ್ಕೊಂಡು ಬರ್ತಾನೆ. ಆ ಏನೋ ನನ್ನ ಮೊಮ್ಮಕ್ಕಡ್ರೆ ನಾನಾದ್ರೂ ಸಂಘ್ಯಾನ್ ಕರ್ಕೊಂಡು ಬಂದ ನೋಡವ. ಹೌದಲ್ಲ ಆರೋತಿ ಬೆಳಗುವೆ ನಾ ಜಯ ಜಯ